ಅದಕ್ಕೆ ಅದಕ್ಕೆ ಅವಾಗ ಅವಾಗ ಒಂದು ಆಕ್ಟಾರ ಸ್ಪ್ರೇ ಅಥವಾ ಇಮಿಡಾಕ್ಲೋಪ್ರಿಡ್ ಬೇವೇರಿಯಾ ಸ್ಪ್ರೇ ಮಾಡ್ತಾನೆ ಇರಬೇಕು ಸರ್. ಬೇವಿನ ಎಣ್ಣೆ ಸ್ಪ್ರೇ ಹಾಕಬಹುದು? ಹಾ ಸರ್, ಬೇವಿನ ಎಣ್ಣೆ ಹಾಕಬಹುದು. ಬಟ್ ಅದು ಚಿಕ್ಕ ಇದ್ದಿದ್ದಕ್ಕೆ ನಾನು ನನ್ನ ಸಂಶೋಧನೆಯಲ್ಲಿ ನಾನು ಸ್ಪ್ರೇ ಮಾಡಿರಲಿಲ್ಲ ಸರ್. ಆಮೇಲೆ ಕೊಳೆ ರೋಗ ಅಂತ ಏನಾದ್ರು ಬರ್ತದ? ಇಲ್ಲ ಇಲ್ಲ ಸರ್. ಹಸಿಮೆಣಸಿನಕಾಯಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ, ಮತ್ತೆ ಡಿಸೀಸು ಮತ್ತೆ ಇವಾಗ ಕೀಟ ಬರುತ್ತಲ್ವಾ ಅದು ತುಂಬಾನೇ ಕಮ್ಮಿ. ಹಸಿಮೆಣಸಿನಕಾಯಿ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲಾ ಅಂಶಗಳು ಸ್ವಲ್ಪ ಜಾಸ್ತಿ ಅಂದ್ರೆ ರೆಸಿಸ್ಟೆನ್ಸ್ ಪವರ್ ಎಲ್ಲ ಜಾಸ್ತಿ ಇರುತ್ತೆ ಸೂಜು ಮೆಣಸಿನಕಾಯಿಯಲ್ಲಿ. ಮುಖ್ಯ ಭೂಮಿಯಲ್ಲಿ ನೇರವಾಗಿ ಈ ಪ್ರೋಟ್ರಿಯಿಂದ ಟ್ರಾನ್ಸ್ಫರ್ ಮಾಡಿ ನೆಡಬಹುದು ಅಥವಾ ಈ ಮಾಧ್ಯಮಿಕ ನರ್ಸರಿ ಅಂತ ಏನಾದ್ರು ಬೇಕಾಗ್ತದೆ? ಮಾಧ್ಯಮಿಕ ನರ್ಸರಿ ಅಂತ ಅಂದ್ರೆ ಅದೇ ಸರ್, ನಾವು ಜರ್ಮಿನೇಟ್ ಆದ್ಮೇಲೆ ಅದನ್ನ ತಗೊಂಡೋಗಿ ಶೇಡ್ ಹೌಸ್ ಅಲ್ಲ ಅಥವಾ ಪಾಲಿ ಹೌಸ್ ಅಲ್ಲ ಇಡ್ತೀವಲ್ವ ಸರ್, ಅದೇ ನರ್ಸರಿ ಟೆಕ್ನಿಕ್ ಅಂತ ಕನ್ಸಿಡರ್ ಮಾಡಬಹುದು. ಆಮೇಲೆ ನಾವು ಸಸಿ ಮಡಿಗಳನ್ನಾಗಿ ಮಾಡ್ತಾರಲ್ಲ ಸರ್, ಮಡಿಗಳನ್ನ ತಯಾರಿಸಿ ಅದರಲ್ಲಿ ತೆಳುವಾಗಿ ಬೀಜಗಳನ್ನ ಹಾಕಿ ಅದನ್ನ ಆಮೇಲೆ ಸಪರೇಟ್ ಮಾಡಿ ನಾಟಿ ಮಾಡ್ತಾರಲ್ವಾ, ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನಂತ ಅಂದ್ರೆ ನಾವು ಯಾವಾಗ ಆತರ ಕಂಟಿನ್ಯೂಸ್ ಸೀಡ್ಸ್ ನ ಲೈನ್ ಮಾಡಿ ತೆಳುವಾಗಿ ಹಾಕಿದಾಗ ಒಂದು ಬೇರಿಂದ ಒಂದು ಬೇರು ಜಾಯಿನ್ ಆಗಿರುತ್ತೆ. ಸೊ ನಾವು ಯಾವಾಗ ಅದು ಒಂದ್ ಬೇರಿಂದ ಒಂದ್ ಬೇರ್ನ ಒಂದ್ ಗಿಡದಿಂದ ಒಂದ್ ಗಿಡ ಸಪರೇಟ್ ಮಾಡ್ತೀವೋ ಅವಾಗ ರೂಟ್ಗೆ ಅಂದ್ರೆ ಬೇರಿಗೆ ಶಾಕ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಸರ್ವೈವಲ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಸರ್. ಈಗ ಮುಖ್ಯ ಜಮೀನಿಗೆ ಇದನ್ನ ಸ್ಥಳಾಂತರಿಸುವುದು ಹೇಗೆ? ಈಗ ಪೋಟ್ರೆ ಮೆಥಡ್ ಅಂತ ಕನ್ಸಿಡರ್ ಮಾಡಿದ್ರೆ ಪೋಟ್ರೆನ ನಾವು ಈಗ ಫೀಲ್ಡ್ ನ ನಾವು ಚೆನ್ನಾಗಿ ಪ್ಲೋ ಮಾಡಿ ಉಳುಮೆ ಮಾಡಿ ಅದರಲ್ಲಿ ಯಾವುದೇ ಹೆಂಟೆಗಳಿದ್ರೂ ಅದನ್ನು ಒಡೆದು ಕೊಟ್ಟಿಗೆ ಗೊಬ್ಬರಗಳನ್ನ ಮಣ್ಣು ಜೊತೆ ಮಿಕ್ಸ್ ಮಾಡಿ 2x1 meter ಅಷ್ಟು ಬದು ಟು ಬದು ಡಿಸ್ಟೆನ್ಸ್ ಇಟ್ಟು ಆಮೇಲೆ ಗಿಡ ಟು ಗಿಡ ಡಿಸ್ಟೆನ್ಸ್ ಬಂದ್ಬಿಟ್ಟು 1 meter ಅಂತ ಕನ್ಸಿಡರ್ ಮಾಡಿದ್ರೆ ಅಂತರ ಒಂದ್ ಗಿಡದಿಂದ ಒಂದ್ ಗಿಡ ಅಂತರ 1 meter ಅಂತ ಆತರ ತಗೊಂಡೋಗಿ ಮಲ್ಚಿಂಗ್ ಶೀಟ್ ನ ಬದು ಮೇಲೆ ಹಾಕಿ ಅದ್ರ ಮೇಲೆ ಹೋಲ್ಸ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ಒಂದೊಂದು ಹೋಲ್ಸ್ ಗೆ ಒಂದೊಂದು ಗಿಡದಂತೆ ನಾಟಿ ಮಾಡಬೇಕು ಸರ್. ಆಮೇಲೆ ಈಗ ನಿರ್ವಹಣೆ ಕ್ರಮದ ಬಗ್ಗೆ ಹೇಳಿ, ಮಾಮೂಲಿಯಾಗಿ ಹಸಿ ಮೆಣಸಿನ ಗಿಡವನ್ನು ನಿರ್ವಹಣೆ ಮಾಡುವಂತಹದ್ದು ಮತ್ತು ಈ ಸೂಜಿ ಮೆಣಸಿನ ಗಿಡಗಳ ನಿರ್ವಹಣೆ ಮಾಡುವಂತಹದ್ದು ಏನಾದ್ರು ವ್ಯತ್ಯಾಸ ಉಂಟಾ? ಹಸಿಮೆಣಸಿನ ಕಾಯಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ತುಂಬಾ ಜಾಸ್ತಿ ಕೇರ್ ತಗೊಳ್ಬೇಕಾಗತ್ತೆ. ಯಾಕಂತ ಅಂದ್ರೆ ಅದಕ್ಕೆ ರೋಗಗಳು ಜಾಸ್ತಿ, ಕೀಟಗಳು ಜಾಸ್ತಿ. ಆದ್ರೆ ಸೂಜಿ ಮೆಣಸಿನಕಾಯಿ ಕೃಷಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾವು ನಿರ್ವಹಣೆ ಸ್ವಲ್ಪ ಕಮ್ಮಿ ಇರುತ್ತೆ, ನಮ್ಮ ವರ್ಕ್ ಲೋಡ್ ಸ್ವಲ್ಪ ಕಮ್ಮಿ ಇರುತ್ತೆ. ಆಮೇಲೆ ಇದು ಸರ್ವೇ ಸಾಮಾನ್ಯವಾಗಿ ವೈಲ್ಡ್ ಆಗಿ ಕಲ್ಟಿವೇಟ್ ಆಗ್ತಿದೆ ಅಂತ ಅಂದ್ರೆ ಇದು ಫೀಲ್ಡ್ ಅಲ್ಲೂ ಕೂಡ ಒಂದು ರೇಂಜ್ ಕಮ್ಮಿನೇ ಏನು ವರ್ಕ್ ಕಮ್ಮಿ ಕಮ್ಮಿ ಆಗುತ್ತೆ ಸರ್. ಒಂದ್ ರೀತಿಯಲ್ಲಿ ನಾಟಿ ಹಸು ಇದ್ದಾಗೆ. ಹಾ ಸರ್, ಖಂಡಿತವಾಗಿ. ಸರ್, ಈಗ ಇದರ ಒಂದು ಔಷಧಿಯ ಗುಣದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಇದರಲ್ಲಿ ಕ್ಯಾಪ್ಸೈಸಿನ್, ವಿಚ್ ಇಸ್ ಕ್ಯಾಪ್ಸೈಸಿನ್ ಯಾವುದು ಖಾರಕ್ಕೆ ಕಾರಣವಾಗಿರುತ್ತೋ ಅದು ತುಂಬಾ ಹಲವಾರು ರೋಗಗಳನ್ನ ತಡೆಯುತ್ತೆ. ಫಾರ್ ಎಕ್ಸಾಂಪಲ್, ಇದು ಹಲ್ಲು ನೋವಿದ್ರೂ ಕೂಡ ಈ ಕ್ಯಾಪ್ಸೈಸಿನ್ ಮೆಣಸಿನ ಚೂರು ಮೆಣಸಿನಕಾಯಿನ ಹಲ್ಲಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಹಲ್ಲು ನೋವಿನ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಇದನ್ನ ಯಾರು ವಯಸ್ಸಾದವರು ಹಸಿಮೆಣಸಿನಕಾಯಿನ ಸರ್ವಸಾಮಾನ್ಯವಾಗಿ ಫುಡ್ ಅಲ್ಲಿ ಊಟದಲ್ಲಿ ನಾವು ಪದಾರ್ಥಗಳಲ್ಲಿ ತಿಂದೇ ತಿಂತೀವಿ. ಹಸಿಮೆಣಸಿನಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೋ ಅದ್ರ ಬದಲು ಸೂಜು ಮೆಣಸಿನಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಆಮೇಲೆ ಮೂಳೆ ನೋವು ಎಲ್ಲ ಲೈಕ್ ವಯಸ್ಸಾದವರಿಗೂ ಮೂಳೆ ನೋವಿಂದ ಅಥವಾ ಆರ್ಥ್ರೈಟಿಸ್ ಅಂತ ಪ್ರಾಬ್ಲಮ್ಸ್ ಇರುತ್ತೆ ಅದು ಕೂಡ ಕ್ಯಾಪ್ಸೈಸಿನಿಂದ ಕಮ್ಮಿ ಆಗುತ್ತೆ. ಈಗ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಕೂಡ ಈ ಕ್ಯಾಪ್ಸೈಸಿನ್ ಕಂಟೆಂಟ್ ಇಂದ ಕಮ್ಮಿ ಆಗುತ್ತೆ. ಸೊ ಕಂಟಿನ್ಯೂಸ್ ಈ ಸೂಜಿ ಮೆಣಸನ್ನ ಊಟದಲ್ಲಿ ಬಳಸಿ ಊಟ ಮಾಡೋದ್ರಿಂದ ಈ ಹೃದಯಾಘಾತದಿಂದ ಕೂಡ ತುಂಬಾ ರಿಪೋರ್ಟ್ಸ್ ಆಗಿದೆ, ಹೃದಯಾಘಾತ ಕೂಡ ತಡೆಗಟ್ಟಬಹುದು ಅಂತ. ಆಮೇಲೆ ಇದು ಉತ್ತಮ ಜೀರ್ಣಕ್ರಿಯೆ ಕೂಡ ಇಂಪ್ರೂವ್ ಮಾಡುತ್ತೆ. ಇವಾಗ ಒಂದು ರಿಪೋರ್ಟ್ ಪ್ರಕಾರ ಏನಿದೆ ಅಂತ ಅಂದ್ರೆ 600 milligrams ಆಫ್ ಕ್ಯಾಪ್ಸೈಸಿನ್ ತಗೊಳ್ಳೋದ್ರಿಂದ ಹೊಟ್ಟೆಲಿರೋ ಅಲ್ಸರ್ ಕೂಡ ಕಮ್ಮಿ ಆಗಿದೆ ಅಂತ ಒಂದು ರಿಪೋರ್ಟ್ ಕೂಡ ಆಗಿದೆ. ಆಮೇಲೆ ಇದರ ಎಲೆ ಇರುತ್ತಲ್ವಾ, ಈ ಕಡೆ ಪಶ್ಚಿಮ ಘಟ್ಟದಲ್ಲಿ ಈ ತಂಬುಳಿ ಅಂತ ಮಾಡ್ಕೊಂಡು ಊಟ ಮಾಡೋದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಈ ಎಲೆಯಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರಬಹುದು, ಪ್ರೋಟೀನ್ ಕಂಟೆಂಟ್ ಇರಬಹುದು, ಮಿನರಲ್ಸ್ ಕಂಟೆಂಟ್ ಇರಬಹುದು, ಅದೆಲ್ಲ ತುಂಬಾನೇ ಹೆಚ್ಚಿರೋದ್ರಿಂದ ಅದರ ತಂಬುಳಿ ಮಾಡಿಕೊಂಡು ಅದನ್ನ ಊಟದಲ್ಲಿ ಸೇವಿಸೋದ್ರಿಂದ ಕೂಡ ಆರೋಗ್ಯ ಪರಿಣಾಮಗಳು ಬಂದಿದೆ. ಆಮೇಲೆ ಈ ಹಸಿಮೆಣಸಿನಕಾಯಿ ತಿನ್ನೋದ್ರಿಂದ ಎಸಿಡಿಟಿ ಇರುತ್ತೆ, ಆತರ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ಎದೆ ಉರಿಯುತ್ತೋ ಆತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ವಾ ಸರ್, ಅದು ಸೂಜು ಮೆಣಸಿನಕಾಯಿಯಿಂದ ನಿವಾರಣೆ ಮಾಡಬಹುದು. ಈ ಮಸಾಲಾ ಮಜ್ಜಿಗೆ ಅಂತ ಮಾಡ್ತಾರೆ, ಅದರಲ್ಲಿ ಕೂಡ ಈ ಹಸಿಮೆಣಸಿನಕಾಯಿನ ನುರಿದು ಅದರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೂಡ ಹಲವಾರು ಆರೋಗ್ಯಕರ ಪರಿಣಾಮಗಳಿದೆ. ಆಮೇಲೆ ಈ ಸೂಜು ಮೆಣಸಿನಕಾಯಿ ಕಾಯಿಯಿಂದ ಮಾಡಿ ಬಂದಂತ ಪದಾರ್ಥಗಳ ಸ್ವಾದ ಬೇರೆ ಇರುತ್ತೆ. ಯಾವಾಗ ಹಸಿಮೆಣಸಿನಕಾಯಿಯಿಂದ ಮಾಡಿರುವಂತಹ ಪದಾರ್ಥಕ್ಕೆ ಕಂಪೇರ್ ಮಾಡಿದ್ರೆ ಇದರ ಟೇಸ್ಟ್ ಕೂಡ ಬೇರೆ ತರ, ಹಸಿಮೆಣಸಿನಕಾಯಿಗಿಂತ ಸೂಜು ಮೆಣಸಿನಕಾಯಿ ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಈಗ ಈ ಪಿಜ್ಜಾ ಅಂತ ಮಾಡ್ತಾರೆ ಸರ್ ಇತ್ತೀಚಿನ ದಿನದಲ್ಲಿ, ಆ ಪಿಜ್ಜಾ ಮೇಲ್ಗಡೆ ಹಾಕೋ ಫ್ಲೇಕ್ಸ್ ಕೂಡ ಈ ಬರ್ಡ ಚಿಲ್ಲಿಯಿಂದ ಸೂಜು ಮೆಣಸಿನಕಾಯಿಯಿಂದ ಮಾಡ್ತಿದ್ದಾರೆ. ಆಮೇಲೆ ಈ ಸೂಜು ಮೆಣಸಿನಕಾಯಿಯನ್ನು ಒಣಗಿಸಿ ಅದರ ಪೌಡರ್ನ ಸಾಂಬಾರ್ ಪದಾರ್ಥದಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ ಈ ಸೂಜು ಮೆಣಸಿನಕಾಯಿಯನ್ನು ಒಲಿಯೋರೆಸಿನ್, ಸೂಜು ಮೆಣಸಿನಕಾಯಿ ಹಣ್ಣಾದ್ಮೇಲೆ ಅದರಿಂದ ಒಲಿಯೋರೆಸಿನ್ ಕಂಟೆಂಟ್ ಅಂತ ತೆಗಿತಾರೆ. ಆ ಒಲಿಯೋರೆಸಿನ್ ಕೂಡ ಈಗ ಕಾಸ್ಮೆಟಿಕ್ ಕಾರ್ಖಾನೆಯಲ್ಲಿ ತುಂಬಾ ಬೇಡಿಕೆ ಇದೆ, ಅದರಿಂದ ನಾವು ಲಿಪ್ಸ್ಟಿಕ್ ಕೂಡ ಮಾಡ್ತೀವಿ. ಆಮೇಲೆ ಮೆಡಿಸಿನಲ್ ಆಸ್ಪೆಕ್ಟಿಗ್ ಅಂತ ಬಂದ್ರೆ ಇದನ್ನ ಪೇನ್ ರಿಲೀಫ್ ಬಾಂಬಿ ಕೂಡ ಯೂಸ್ ಮಾಡ್ತಾರೆ ಸರ್, ಪೇನ್ ರಿಲೀಫ್ ಜೆಲ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಈ ಸೂಜು ಮೆಣಸಿನಕಾಯಿ ಕಾಯಿನ ಹಣ್ಣು ಮಾಡಿ ಪೌಡರ್ ಮಾಡಿ ಪೆಪ್ಪರ್ ಸ್ಪ್ರೇ ಫಾರ್ ಪ್ರೊಟೆಕ್ಷನ್ ಪರ್ಪಸ್ ನ ಪೆಪ್ಪರ್ ಸ್ಪ್ರೇ ಆಗಿ ಕೂಡ ಯೂಸ್ ಮಾಡ್ತಾರೆ. ನಂತರ ಈ ಸೂಜು ಮೆಣಸಿನಕಾಯಿ ಕಾಯಿಯನ್ನ ಒಣಗಿಸಿ ಅದನ್ನ ಪೌಡರ್ನ ನಾವು ದಿನನಿತ್ಯದ ಸಾಂಬಾರ್ ಪದಾರ್ಥದಲ್ಲಿ ಯೂಸ್ ಮಾಡಬಹುದು. ಈಗ ಇದರ ಒಂದು ನಿರ್ವಹಣೆ ಬಗ್ಗೆ ಸ್ವಲ್ಪ ವಿವರವಾಗಿ ಮಾಹಿತಿ ಕೊಡುತ್ತೆ ಒಳ್ಳೇದು ಅಂತ ಕಾಣುತ್ತದೆ. ಹಸಿಮೆಣಸಿನಕಾಯಿಯನ್ನು ಒಂದು ಹೆಚ್ಚು ಬಿಸಿಲು ಬರುವಂತಹ ಒಂದು ಓಪನ್ ಜಾಗದಲ್ಲಿ ನಾವು ಬೆಳೆಯುವಂತಹದ್ದು, ಆದ್ರೆ ಈ ಸೂಜಿ ಮೆಣಸನ್ನ ಬೆಳೆಯುವಂತಹ ವಿಧಾನ ಹೇಗೆ? ಈಗ ಅಡಿಕೆ ತೋಟದಲ್ಲೋ ತೆಂಗಿನ ತೋಟದಲ್ಲಿಯೋ ಮಿಶ್ರ ಬೆಳೆಯಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆಯೋ ಅನ್ನೋದು ಒಂದು ವಿಚಾರ. ಇನ್ನೊಂದು, ಕೀಟ ಮತ್ತು ಪಕ್ಷಿಗಳಿಂದ ಇವುಗಳ ರಕ್ಷಣೆ ಹೇಗೆ ಅಂತ. ಸರ್, ಕೀಟ ಮತ್ತೆ ಪಕ್ಷಿಗಳಿಂದ, ಪಕ್ಷಿಗಳು ಇದನ್ನ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾ, ಗಿಳಿ ಮತ್ತೆ ಕಾಗೆ ಎರಡು ಜಾಸ್ತಿ ತಿನ್ನತ್ತೆ ಇದನ್ನ. ಸೊ ನಾವು ಬೇಕಾದ್ರೆ ಈ ಕ್ರೌನಟ್ ಅಂತ ಬರುತ್ತೆ ಸರ್, ಯಾವ್ದೇ ತರ ಪಕ್ಷಿಗಳು ಮೇಲ್ಗಡೆಯಿಂದ ಬಲೆಯನ್ನ ಹಾಕ್ತೀವಿ, ಮೇಲ್ಗಡೆಯಿಂದ ಯಾವ್ದೇ ಪಕ್ಷಿಗಳು ಬಂದು ಅದನ್ನ ತಿಂದು ಪಿಕ್ ಮಾಡಿ ಹೋಗಕ್ಕಾಗಲ್ಲ. ಸೊ ನಾವು ಅದನ್ನ ಮತ್ತೇನು ಆಪ್ಷನ್ಸ್ ಇರಲ್ಲ ಸರ್, ಬೇರೆ ತರ ಏನು ಸ್ಪ್ರೇಗೆ ಎಲ್ಲ ಮಾಡಕ್ಕಾಗಲ್ಲ. ಸೊ ನೆಟ್ ನ ಹಾಕ್ಬಿಟ್ಟು ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಅದ್ ಬಿಟ್ಟು ನಮ್ಗೆ ಕೀಟಗಳನ್ನ ಅಂತ ಅಂದ್ರೆ ನಮ್ಗೆ ಇದರಲ್ಲಿ ಮೇಜರ್ ಆಗಿ ಥ್ರಿಪ್ಸ್, ಬಿಳಿ ನೊಣ, ಆಮೇಲೆ ಮೈಟ್ಸ್ ಅಂತ ಬರುತ್ತಲ್ಲ ಅದು ತುಂಬಾ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಹಂತ ಹಂತವಾಗಿ ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಆಮೇಲೆ ಈಗ ನಾವು ನೈಸರ್ಗಿಕವಾಗಿ ಹೋಗ್ಬೇಕು ಅಂತಂದ್ರೆ ಬೆವೇರಿಯಾ ಬ್ಯಾಸಿಯಾನ ಅದನ್ನ ಸ್ಪ್ರೇ ಮಾಡಿಸಬಹುದು, ಆಮೇಲೆ ಆಕ್ಟಾರಾ ಥಯೋಮಿಥೋಕ್ಸಾನ್ ಸ್ಪ್ರೇ ಮಾಡಿಸಬಹುದು ಸರ್ ಫಾರ್ ಇನ್ಸೆಕ್ಟ್. ವೈರಲ್ ಡಿಸೀಸ್ ಅಥವಾ ರೋಗಗಳು ಬರ್ತವ ಇದೆ? ಈ ಥ್ರಿಪ್ಸ್ ಮತ್ತೆ ಈ ಬಿಳಿ ನೋಣನೇ ಸರ್ ವೈರಲ್ ಗೆ ಇನ್ಫೆಕ್ಷನ್ ಗೆ ಕಾರಣ ಆಗಿರುತ್ತೆ, ಸ್ಪ್ರೆಡ್ ಮಾಡೋದಾಗಿರುತ್ತೆ. ಸೊ ಅದು ಮುರುಟು ರೋಗ ಅನ್ನೋದೊಂದು ಮೇಜರ್ ಆಗಿ ಕಾಣಿಸುತ್ತೆ ಇದರಲ್ಲಿ ಸರ್. ಮುರುಟು ರೋಗದಲ್ಲಿ ಅದೇ ವಕ್ರವಾಗಿ ಇರುವಂತಹ ಒಂದು ಎಲೆಗಳು ಬರುತ್ತೆ, ಗ್ರೀನ್ ಇರೋ ಹೆಲ್ದಿ ಲೀಫ್ಗಳು ಹಳದಿ ಬಣ್ಣ ಆಗಿ ಚೇಂಜ್ ಆಗಿರುತ್ತೆ ಸರ್. ಅದಕ್ಕೆ ನಾವು ಸೇಮ್ ಇವಾಗ ನಾವು ಥ್ರಿಪ್ಸ್ ನ ಕಂಟ್ರೋಲ್ ಮಾಡದೆ ಮುರುಟು ರೋಗ ತನ್ನಿಂದ ತಾನೇ ಕಂಟ್ರೋಲ್ ಆಗಿರುತ್ತೆ. ಹಾಗೆ ಬಿಳಿ ನೋಡಕ್ಕೆ ಸ್ಪ್ರೇ ಮಾಡೋದೆಲ್ಲ ಸ್ಪ್ರೇ ಮಾಡಿದ್ರೆ ಈ ಮುರುಟು ರೋಗ, ಮುರುಟು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಅಡಿಕೆ ತೆಂಗಿನ ತೋಟದಲ್ಲಿ ಬೆಳೆಯುವುದು ಹೇಗೆ? ಇದು ಶೇಡ್ ಲವಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಅಡಿಕೆ ಮತ್ತು ಯಾವ್ದಾದ್ರು ಹಿಂಗೆ ನೆರಳು ಬರೋ ಜಾಗದಲ್ಲಿ ನೆಟ್ರೆ ಇದು ತುಂಬಾನೇ ಚೆನ್ನಾಗಿ ಬೆಳಿಬಹುದು. ಈಗ ನಾವು ಈಗ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿದೀವಿ ಅಂತ ಅಂದ್ರೆ ನಾವು ಬಿಸಿಲಲ್ಲಿ ಇರಲೇಬೇಕಾಗುತ್ತೆ, ಎಲ್ಲಾ ಕಡೆ ನಾವು ನೆರಳಂತೂ ಕೊಡಕ್ಕಾಗಲ್ಲ. ಸೊ ಅಂತ ಟೈಮ್ ಅಲ್ಲಿ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಕೊಡೋದಿರಬಹುದು. ಇದು ಬಹುವಾರ್ಷಿಕ ಬೆಳೆ ಆಗಿದ್ರಿಂದ ಹೇಗಂದ್ರೂ ಮಳೆಗಾಲದಲ್ಲಂತೂ ನೀರಂತೂ ಚೆನ್ನಾಗಿ ಸಿಕ್ಕೇ. ಸೊ ಬೇಸಿಗೆಗಾಲದಲ್ಲಿ ಏನಂತ ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಪ್ರೊವೈಡ್ ಮಾಡೋದು, ಬಿಸಿಲಿಂದ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಬೇಕು. ಯಾವ್ದಾದ್ರು ಈಗ ಶೇಂಗಾ ಎಣ್ಣೆ ಹಾಕೋದ್ರಿಂದ ಟ್ರಾನ್ಸ್ಪಿರೇಷನ್ ಕಮ್ಮಿ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಸ್ಪ್ರೇ ಮಾಡಿ ನೋಡಬಹುದು ಸರ್. ಅಡಿಕೆ ತೋಟದಲ್ಲಿ ಬೆಳೆದವರು ಇದ್ದಾರೆ ಇಲ್ಲಿ ಉತ್ತರ ಕನ್ನಡದಲ್ಲಿ? ಸರ್ ಬೆಳೆದಿದ್ದಾರೆ, ಅಂದ್ರೆ ಇಂಟರ್ ಕ್ರಾಪ್ ಅಂತ ಹೇಳ್ತಾರಲ್ಲ ಸರ್, ಒಂದು ತೆಂಗು ಮಿಶ್ರ ಬೆಳೆ, ಒಂದು ಅಡಿಕೆ ಮರದಿಂದ ಒಂದು ಅಡಿಕೆ ಮರದಲ್ಲಿ ಮಿಡ್ಲ್ ಅಲ್ಲಿ ಇರೋ ಗ್ಯಾಪ್ ಅಲ್ಲಿ ಬೆಳೆದಿದ್ದವರು ಇದ್ದಾರೆ, ಅದರಿಂದ ಉತ್ತಮವಾದ ಈಲ್ಡ್ ಅನ್ನು ಕೂಡ ಅವರು ತಗೊಂಡಿದ್ದಾರೆ. ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಖರ್ಚು ಬರಲಿಕ್ಕಿಲ್ಲ ಈ ಬೆಳೆಗೆ, ಅದರ ಆದಾಯ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತ? ಈಗ ಮಿಶ್ರ ಬೆಳೆಯಾಗಿ ಬೆಳೆದಾಗ ಅದರದ್ದು ಈಲ್ಡ್ ಕೂಡ ಜಾಸ್ತಿ ಬಂದಿರುತ್ತೆ. ಇವಾಗಿನ ಮಾರ್ಕೆಟಿಂಗ್ ಹೇಗಿದೆ ಅಂತ ಅಂದ್ರೆ ಒಣಗಿದ್ದು ಅಂದ್ರೆ ಕೆಂಪಾಗಿ ಒಣಗಿರೋ ಅಂತ ಒಂದು ಸೂಜು ಮೆಣಸಿಗೆ 100 ಗ್ರಾಮಿಗೆ 150 ರುಪೀಸ್ ಇದೆ. ಸೊ 1 ಕೆಜಿಗೆ 1500 ಆ ರೇಂಜಿಗೆ ಹೋಗುತ್ತೆ ಸರ್. ಸೊ ಒಳ್ಳೆ ಆದಾಯ ಕೂಡ ಇದೆ, ರೈತರು ಇದನ್ನ ಬಳಸ್ಕೊಂಡ್ರೆ ಆದಾಯ ಜಾಸ್ತಿನೇ ತಗೋಬಹುದು. ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಒಂದು ಗಿಡದಿಂದ ಒಂದು ಎಕರೆ? ಒಂದು ಗಿಡದಿಂದ ಸರ್ ಇದು ತುಂಬಾ ಚಿಕ್ಕ ಮತ್ತೆ ವೇಟ್ ಕೂಡ ಕಮ್ಮಿ ಇರೋದ್ರಿಂದ 2 ಕೆಜಿ ಒಂದು ಗಿಡದಿಂದ ಆಲೋಚನೆ ಮಾಡಬಹುದು ಸರ್. ಬಹಳ ಸಂತೋಷ ನಮ್ರತಾ ಹೆಗಡೆ ಅವರೇ. ಬಹಳ ಅಪರೂಪವಾಗಿ ಸಿಗುವಂತಹ ಈ ಒಂದು ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸು, ಇದರ ಒಂದು ಮಹತ್ವ ಏನು, ಯಾವ ರೀತಿ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿಯೂ ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಇದರ ಒಂದು ಮಹತ್ವದ ಬಗ್ಗೆ ನಮ್ಮ ಕೇಳುಗರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ

ಹರಿಯರನೆ ಕೃಪೆ ಮಾಡು ಮನು ಪೋರೆ ತ್ರಿಪುರಾರಿಯರನೆ ಕೃಪೆ ಮಾಡು ಮನು ಪೋರೆ ತ್ರಿಪುರಾರಿಯರನೆ ಬಾಣನ ಮನೆ ಬಾಗಿಲ ಕಾಯುವವನೆ ಬಾಣನ ಮನೆ ಬಾಗಿಲ ಕಾಯುವವನೆ ಬಾಣನ ಮನೆ ಬಾಗಿಲ ಕಾಯುವವನೆ ಬಾಣನ ಮನೆ ಬಾಗಿಲ ಕಾಯುವವನೆ ದಾನವರಿಗೆ ಪ್ರಾಣಲಿಂಗ ಕೊಟ್ಟವನೆ ದಾನವರಿಗೆ ಪ್ರಾಣ ಲಿಂಗ ಕೊಟ್ಟವನೆ ದಾನವರಿಗೆ ಪ್ರಾಣ ಲಿಂಗ ಕೊಟ್ಟವನೆ ದಾನವರಿಗೆ ಪ್ರಾಣ ಲಿಂಗ ಕೊಟ್ಟವನೆ ಕೃಪೆ ಮಾಡ ಕೃಪೆ ಮಾಡು ಕೃಪೆ ಮಾಡ ಜೀವನೆ ಕೃಪೆ ಮಾಡ ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡ ಮಾನ ಪೋರೆ ತ್ರಿಪುರಾರಿಯರನೆ ಕೃಪೆ ಮಾಡ ಮಾನ ಪೋರೆ ತ್ರಿಪುರಾರಿಯರನೆ ಕೃಪೆ ಮಾಡು ಮಾನ ಪೋರೆ ತ್ರಿಪುರಾರಿಯರನೆ ಕೃಪೆ ಮಾಡ ಮಾನ ಪೋರೆ ತ್ರಿಪುರಾರಿಯರನೆ ತ್ರಿಶೂಲಧಾರಿಯೇ ಗೌರಿ ಶಂಕರನೆ ತ್ರಿಶೂಲಧಾರಿಯೇ ಗೌರಿ ಶಂಕರನೆ ತ್ರಿಶೂಲಧಾರಿಯೇ ಗೌರಿ ಶಂಕರನೆ ತ್ರಿಶೂಲಧಾರಿಯೇ ಗೌರಿ ಶಂಕರನೆ ಗಜಮುಖ ಗಣಪತಿ ಶ್ರೀ ಮಂಜುನಾಥನೆ ಗಜಮುಖ ಗಣಪತಿ ಗಜಮುಖ ಗಣಪತಿ ಶ್ರೀ ಮಂಜುನಾಥನೆ ಗಜಮುಖ ಗಣಪತಿ ಶ್ರೀ ಮಂಜುನಾಥನೆ ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು ಜೀವನೆ ಕೃಪೆ ಮಾಡು ಕೃಪೆ ಮಾಡು ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳನ್ನು ಕೇಳುತ್ತೀರಿ ನರಸಿಂಹ ವಿ ಪಟಗಾರ್ ಮತ್ತು ಸಂಗಡಿಗರಿಂದ ಕೆಳಗರೆ ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯೊಂದಿಗೆ ಸಂಸ್ಕೃತಿ ಶಿಬಿರದ ಸಂಘಟನೆಯ ಅನುಭವ ಈ ಕುರಿತು ಯಲ್ಲಾಪುರ ಅನುಗೋಡದ ಮಹೇಶ್ ವಿ ಭಟ್ ಅವರೊಡನೆ ಸಂದರ್ಶನವಿದೆ.